निक्षय मित्र, इस अभियान ने एक बड़े चैलेंज से निपटने में टीबी के मरीजों की बहुत मदद की है। आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं। जन जन का रखे ध्यान, टीबी मुक्त भारत अभियान। अधिक जानकारी के लिए नजदीकी आयुष्मान आरोग्य मंदिर जाएं। स्वास्थ्य एवं परिवार कल्याण मंत्रालय द्वारा जनहित में जारी। ಉಪಕಸುಬಾಗಿ ತರಕಾರಿ ಸಸ್ಯಗಳ ಕೃಷಿ ಕುರಿತು ಮಂಜುನಾಥ್ ವಿ ಹೆಗಡೆ ಅವರೊಂದಿಗೆ ಸಂದರ್ಶನ. ಎಲ್ಲ ಕೇಳುಗರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ತೋಟಗಾರಿಕಾ ಬೆಳೆಗಳಲ್ಲಿ ಏನು ಉಪಕಸುಬನ್ನು ನಾವು ಮಾಡ್ಬೋದು, ತೋಟಗಾರಿಕಾ ಬೆಳೆಗಳನ್ನು ಈಗ ಮಾಡ್ತಾ ಇರುವವರು ಏನು ಮಾಡ್ತಾ ಇದ್ದಾರೆ, ಯಾವ ಒಂದು ದಿಶೆಯಲ್ಲಿ ಹೋದರೆ ಅದು ಒಂದು ಉತ್ಪಾದಕ ಅಥವಾ ಲಾಭದಾಯಕವಾಗಿ ನಾವು ಮಾಡ್ಕೊಳ್ಬೋದು, ಈ ವಿಷಯ ಕುರಿತು ಮಾಹಿತಿ ಮಾಡಿಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ಕೃಷಿ ವಿಜ್ಞಾನಿ ಮತ್ತು ನರ್ಸರಿ ತೋಟದಲ್ಲಿ ತಮ್ಮದೇ ಆದ ಅನುಭವವನ್ನು ಹೊಂದಿರುವ ಡಾಕ್ಟರ್ ಮಂಜುನಾಥ್ ಹೆಗಡೆ ಅವರು ನಮ್ಮ ಜೊತೆಗಿದ್ದಾರೆ. ಮಂಜುನಾಥ್ ಹೆಗಡೆ ಅವರು ಈಗಾಗಲೇ ಅನೇಕ ನರ್ಸರಿಗಳನ್ನು ಮಾಡಿ ಅದರಲ್ಲಿ ರೈತರಿಗೆ ನೆರವಾಗಿದ್ದಾರೆ, ತಮ್ಮದೇ ಆದ ಒಂದು ಕೃಷಿ ತೋಟವನ್ನು ಮಾಡಿದ್ದಾರೆ. ಅದೇ ಥರ ಸಾಕಷ್ಟು ಕಡೆ ಅವರು ಸಲಹೆಯನ್ನು ಕೂಡ ಸಲಹೆಗಾರರಾಗಿ ಕೊಡ್ತಾ ಇದ್ದಾರೆ. ಹೀಗೆ ಒಬ್ಬ ವಿಜ್ಞಾನಿಯಾಗಿ ತಮ್ಮ ಅನುಭವವನ್ನು ನಮ್ಮ ರೈತರಿಗೆ ಇವತ್ತು ತಿಳಿಸ್ಕೊಡೋರಿದ್ದಾರೆ. ಮಂಜುನಾಥ ಹೆಗಡೆಯವರೇ, ತಮಗೆ ಆಕಾಶವಾಣಿ ಬೆಂಗಳೂರಿಗೆ ಎಲ್ಲ ರೈತ ಬಾಂಧವರ ಪರವಾಗಿ ನಮಸ್ಕಾರ, ಸ್ವಾಗತ. ನಮಸ್ಕಾರ, ಎಲ್ಲರಿಗೂ ಶುಭಾಶಯಗಳು. ಈ ಒಂದು ತೋಟಗಾರಿಕಾ ವಿಷಯವನ್ನು ನಾವು ಒಂದು ಉದ್ಯೋಗವಾಗಿ ತೆಗೆದುಕೊಂಡ್ರೆ ಏನೇನು ಅಲ್ಲಿ ನಮಗೆ ಮಾಡೋಕ್ಕೆ ಅವಕಾಶ ಇದೆ, ಒಂದೊಂದಾಗಿ ತಾವು ಹೇಳ್ತಾ ಹೋಗಬೇಕು ಮಂಜುನಾಥ ಹೆಗಡೆಯವರೇ. ಇವತ್ತಿನ ತೋಟಗಾರಿಕಾ ಕ್ಷೇತ್ರದಲ್ಲಿ ಉತ್ತಮ ಇಳುವರಿ ಮತ್ತು ಉತ್ತಮ ಬೆಳೆ ತೆಗೆಯೋದು ಎಷ್ಟು ಮುಖ್ಯನೋ, ಹಾಗೇನೆ ತೋಟಗಾರಿಕಾ ಬೆಳೆಗಳನ್ನು ಬೆಳೀಲಿಕ್ಕೆ ಉತ್ತಮವಾದ ವಾತಾವರಣ, ಉತ್ತಮವಾದ ಸಸಿಗಳು, ಆಮೇಲೆ ಉತ್ತಮವಾದ ಕೀಟನಾಶಕ ಗೊಬ್ಬರ ಇವನ್ನೆಲ್ಲ ತಯಾರು ಮಾಡುವಂಥ ಅವಶ್ಯಕತೆ ಬಹಳ ಇದೆ. ಯಾಕೆಂದರೆ ಯಾವುದೇ ಒಂದು ಕ್ಷೇತ್ರದಲ್ಲಿ, ಅದರಲ್ಲೂ ವಿಶೇಷವಾಗಿ ತೋಟಗಾರಿಕಾ ಕ್ಷೇತ್ರದಲ್ಲಿ ಒಳ್ಳೆಯ ಗುಣಮಟ್ಟದ ಇಳುವರಿ ಸಿಗಬೇಕು ಅಂದರೆ ಅದಕ್ಕೆ ಮೂಲ ಸಸ್ಯ ಬಹಳ ಮುಖ್ಯ. ಹಾಗಾಗಿ ತೋಟಗಾರಿಕಾ ಕ್ಷೇತ್ರದಲ್ಲಿ ಮುಖ್ಯವಾಗಿ ಸ್ವಂತ ಉದ್ಯೋಗ ಮಾಡುವವರಿಗೆ ಬಹಳ ಅವಕಾಶಗಳಿದೆ. ಅದರಲ್ಲಿ ಮುಖ್ಯವಾಗಿರೋದು ಒಂದು ತರಕಾರಿ ಸಸ್ಯಗಳ ನರ್ಸರಿ. ತರಕಾರಿ ಸಸಿಗಳನ್ನು ಮೊದಲೇ ರೈತರೇ ಸ್ವಂತ ಬೀಜಗಳನ್ನು ಖರೀದಿ ಮಾಡಿ ಅವರಿಗೆ ಯಾವ ಜಾತಿಯ ಹೈಬ್ರಿಡ್ ವೆರೈಟಿನೋ ಯಾವುದು ಬೇಕೋ ಅದನ್ನು ಅವರೇ ಉತ್ಪಾದನೆ ಮಾಡಿಕೊಂಡು ಅಥವಾ ಬೇರೆಯವರಿಂದ ತಗೊಂಡು ಹೊಲದಲ್ಲೇ ಸಸ್ಯ ಏರುಮಡಿಗಳನ್ನು ಮಾಡಿ ಅಲ್ಲಿ ಸಸ್ಯಗಳನ್ನು ತಯಾರು ಮಾಡಿ ಆಮೇಲೆ ತೋಟದಲ್ಲಿ ನಾಟಿ ಮಾಡ್ತಿದ್ರು. ಇವತ್ತಿನ ದಿನಮಾನದಲ್ಲಿ ಒಂದು ರೈತನ ಭೂ ಹಿಡುವಳಿನೂ ಕಡಿಮೆ ಆಗಿರೋದ್ರಿಂದ ರೈತರಿಗೆ ಸ್ವಂತವಾಗಿ ಸಸ್ಯಗಳನ್ನು ತಯಾರು ಮಾಡುವಷ್ಟು ಆ ವ್ಯವಧಾನ ಸಮಾಧಾನ ಪುರುಸೊತ್ತು ಇಲ್ಲ. ಸಮಯವನ್ನು ಉಳಿತಾಯ ಮಾಡುವುದಕ್ಕೆ ಅನುಕೂಲಕರವಾಗಿ ರೈತರು ವಿಶೇಷವಾಗಿ ತಯಾರು ಮಾಡಿದ ತರಕಾರಿ ಸಸ್ಯಗಳ ನರ್ಸರಿಗಳನ್ನು ಮೊರೆ ಹೋಗ್ತಾ ಇದ್ದಾರೆ. ಈ ಒಂದು ಕಾರಣಕ್ಕೆ ಇವು ಮೆಣಸು, ಟೊಮ್ಯಾಟೊ, ಬದನೆ, ದೊಣಮೆಣಸಿನಕಾಯಿ, ಎಲ್ಲ ತರಕಾರಿ, ಎಲ್ಲ ನೂಲ್ಕೋಲು, ಕ್ಯಾಬೇಜು, ಕಾಲಿಫ್ಲವರು, ಆಮೇಲೆ ಚೆಂಡು ಹೂವಿನ ಸಸ್ಯಗಳು, ಆಸ್ಟರ್ ಹೂವಿನ ಸಸ್ಯ, ಇವೆಲ್ಲ ಬೀಜಗಳಿಂದ ಏನು ಅಭಿವೃದ್ಧಿಪಡಿಸ್ತಾರೆ. ಇದನ್ನು ನರ್ಸರಿಗಳಲ್ಲಿ ವಿಶೇಷವಾದ ತಳಿಗಳನ್ನು ನರ್ಸರಿಗಳಲ್ಲಿ ಅಭಿವೃದ್ಧಿಪಡಿಸಿ ರೈತರಿಗೆ ಉತ್ತಮ ಗುಣಮಟ್ಟದ ಸಸ್ಯಗಳನ್ನು, ಒಂದೇ ಪ್ರಮಾಣದ ಒಂದೇ ಜಾತಿಯ ಸಸ್ಯಗಳನ್ನು ರೈತರಿಗೆ ಕೊಡೋದ್ರಿಂದ ರೈತರು ಅದರಿಂದ ಒಳ್ಳೆ ಗುಣಮಟ್ಟದ ಇಳುವರಿ ಮತ್ತು ಹೆಚ್ಚು ಇಳುವರಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಸ್ವಂತ ಉದ್ಯೋಗ ಮಾಡುವವರಿಗೆ ಇದೊಂದು ಒಳ್ಳೆಯ ಅವಕಾಶ. ಇದಕ್ಕೆ ಬಹಳಷ್ಟು ತಂತ್ರಜ್ಞಾನ ಅಥವಾ ಬಂಡವಾಳ ಆ ಥರ ಏನು ಬೇಕಾಗಿಲ್ಲ. ಮೂಲತವಾಗಿ ಬೇಕಾಗಿರೋದು ಆ ಉದ್ಯೋಗ ಮಾಡಲಿಕ್ಕೆ ಇಚ್ಛಾಶಕ್ತಿ. ಅದನ್ನು ಇಟ್ಟುಕೊಂಡು ಸ್ವಂತ ಮನೆಯವರೇ ಕೆಲಸ ಮಾಡಿದ್ರೆ ಒಂದು ಅರ್ಧ ಎಕರೆ ನೆರಳು ಪರದೆ ಅಥವಾ ಪ್ಲಾಸ್ಟಿಕ್ ಮನೆಗೆ ಅದನ್ನು ನಿರ್ಮಾಣ ಮಾಡಿಕೊಂಡು ಸರ್ಕಾರದಿಂದ ಏನೇನು ಧನ ಸಹಾಯ ಅದಕ್ಕೆ ಸಿಗ್ತದೆ ಅದನ್ನು ಉಪಯೋಗ ಮಾಡಿಕೊಂಡು ಒಳ್ಳೆ ಗುಣಮಟ್ಟದ ತರಕಾರಿ ಸಸಿಗಳನ್ನು ತಯಾರು ಮಾಡಲಿಕ್ಕೆ ಸಾಧ್ಯ. ಹತ್ತಾರು ತರಕಾರಿ ಸಸ್ಯಗಳನ್ನು ಬೆಳಿಬಹುದು. ಹೌದು, ಯಾಕಂದ್ರೆ ತರಕಾರಿ ಅಂತೂ ಪ್ರತಿಯೊಬ್ಬರಿಗೂ ಬೇಕೇ ಬೇಕು. ಪ್ರತಿಯೊಂದು ಊಟದಲ್ಲೂ ಕೂಡ ತರಕಾರಿ ಇಲ್ಲದೆ ಆಗಲ್ಲ. ಹೌದು, ಹಾಗಾಗಿ ತರಕಾರಿ ಬೇಡಿಕೆ, ತರಕಾರಿ ಬೆಳೆಸೋರು, ತರಕಾರಿ ವಸ್ತುಗಳು ನಮ್ಗೆ ಬೇಕೇ ಬೇಕು. ತರಕಾರಿ ಇಲ್ಲದೆ ಹಾಗಾಗಿ ತರಕಾರಿ ಯಾರು ಬೇಡ ಅನ್ನಲ್ಲ, ಪ್ರತಿಯೊಬ್ಬರು ಬಯಸ್ತಾರೆ. ಈಗ ರೈತರು ಸ್ವಂತವಾಗಿ ಯಾರು ಹೊಲದಲ್ಲಿ ತರಕಾರಿ ಸಸಿಗಳನ್ನು ತಯಾರು ಮಾಡೋದಿಲ್ಲ. ಹೌದು, ನರ್ಸರಿಗಳಿಂದನೇ ಬಹಳ ಗುಣಮಟ್ಟದ ಕಡಿಮೆ ರೇಟ್ನಲ್ಲಿ ಸಸಿಗಳನ್ನ ಪೂರೈಕೆ ಮಾಡ್ತಾರೆ. ಹೈಬ್ರಿಡ್ ಆಯ್ತು, ಒಳ್ಳೊಳ್ಳೆ ಗುಣಮಟ್ಟದ ತಳಿಗಳನ್ನೇ ರೈತರಿಗೆ ಕೊಡ್ತಾರೆ. ಅದನ್ನೇ ನಾಟಿ ಮಾಡಿಕೊಂಡ್ರೆ ರೈತರಿಗೆ ಬಹಳ ಉತ್ತಮವಾದ ಫಸಲು ಸಿಗಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಹಾಗಾಗಿ ಸ್ವಂತ ಉದ್ಯೋಗ ಮಾಡುವವರು, ಒಂದು ಇಚ್ಛಾಶಕ್ತಿ ಇದ್ದವರು, ಸ್ವಂತ ಜಾಗ ಆಯ್ತು, ಇಲ್ಲ ಅಂತಂದ್ರೆ ಬಾಡಿಗೆಯಲ್ಲಿ ಬೇರೆ ಜಾಗದ ನೀರಾವರಿ ಇರುವಂತಹ ಜಾಗ, ನೀರಾವರಿ ಸಮತಟ್ಟಾಗಿರೋ ನೀರಿನ ವ್ಯವಸ್ಥೆ ಇರಬೇಕು, ನೀರಿನ ವ್ಯವಸ್ಥೆ ಇರಬೇಕು, ನೀವು ಮಾಡ್ಕೋಬೇಕು, ಇಲ್ಲ ಅಂದ್ರೆ ಆಮೇಲೆ ಗಾಡಿ ಓಡಾಡಲಿಕ್ಕೆ ರಸ್ತೆ ಸಂಪರ್ಕ ಇರಬೇಕು. ಆತರ ಒಂದು ಜಾಗ ಇದ್ರೆ ಅದರಲ್ಲೇ ಒಂದು ಸಣ್ಣ ಪ್ರಮಾಣದಲ್ಲಿ, ಈಗ ಸಣ್ಣ ಪ್ರಮಾಣ ಅಂದ್ರೆ ಮಂಜುನಾಥ ಹೆಗಡೆಯವರು, ಸಣ್ಣ ಪ್ರಮಾಣ ಅಂತಂದ್ರೆ ಒಂದು 5 ಗುಂಟೆ ಅಥವಾ 10 ಗುಂಟೆ, ಕ್ರಮೇಣ ಅದನ್ನ 1/2 ಎಕರೆ 1 ಎಕರೆಗೆ ವಿಸ್ತಾರ ಮಾಡಬಹುದು. ಹೇಗೆ ಏನು ಮೂಲ ಸೌಕರ್ಯ ಏನೇನು ಬೇಕಾಗುತ್ತೆ, ಒಂದು ಸಮತಟ್ಟಾದ ಭೂಮಿ, ನೀರ್ ನಿಲ್ಲದೆ ಇರುವಂತಹ ಜಾಗ, ಎಷ್ಟು ಮಳೆ ಆದ್ರೂ ನೀರ್ ನಿಲ್ಲುವುದು, ಆತರ ಒಂದು ಜಾಗ ಈ ತರಕಾರಿ ಸಸ್ಯ ನರ್ಸರಿಗೆ ಆಯ್ಕೆ ಮಾಡ್ಕೋಬೇಕು. ರಸ್ತೆ ಪಕ್ಕದಲ್ಲಿ 365 ದಿವಸನು ಗಾಡಿ ಬಂದು ಹೋಗುವಾಗೆ ಅನುಕೂಲ ಇರಬೇಕು. ಉತ್ತಮವಾದ ನೀರಿನ ಸೌಕರ್ಯ ಇರಬೇಕು. ಆ ನೀರಿನಲ್ಲಿ ಜಾಸ್ತಿ ಲವಣ ಪ್ರಮಾಣ ಇರಬಾರದು, ಅದು ನರ್ಸರಿ ಸಸ್ಯಗಳಿಗೆ ಅಷ್ಟು ಪೂರಕವಾಗಿರೋದಿಲ್ಲ. ಆತರ ಒಳ್ಳೆ ಅಂದ್ರೆ ನೀರಿನ pH 6.5 to 7.5 ಅಷ್ಟು pH ಇರುವಂತಹ ಒಂದು ನೀರನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಾಂತಂದ್ರೆ ಅದಕ್ಕೆ ಶುದ್ಧೀಕರಣ ಉಪಕರಣಗಳನ್ನ ಹಾಕೊಂಡು ಆ ನೀರನ್ನ ಒಳ್ಳೆ ಗುಣಮಟ್ಟದಾಗಿ ಕನ್ವರ್ಟ್ ಮಾಡ್ಕೊಳ್ಬೇಕಾಗ್ತದೆ. ನೀರಿರುವಂತದ್ದು ಸಮತಟ್ಟಾದ ಜಾಗ ಇರುವಂತದ್ದು, ರಸ್ತೆ ಅನುಕೂಲ ಇರುವಂತದ್ದು, ಆತರ ಜಾಗದಲ್ಲಿ ನರ್ಸರಿ ಮಾಡಿದ್ರೆ ಆಯ್ಕೆ ಮಾಡ್ಕೋಬೇಕು. ಆಯ್ಕೆ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ ಒಂದು ಪ್ಲಾಸ್ಟಿಕ್ ಮನೆ, 5 ಗುಂಟೆ 10 ಗುಂಟೆ ಅಥವಾ ಒಂದು 1/2 ಎಕರೆದು ಅವರವರ ಸಾಮರ್ಥ್ಯಕ್ಕೆ ತಕ್ಕಂಗೆ, ಸಾಮರ್ಥ್ಯಕ್ಕೆ ತಕ್ಕಾಗೆ ಅಥವಾ ಅವಕಾಶ ಇದ್ದಂಗೆ ಸಣ್ಣ ಪ್ರಮಾಣದಲ್ಲಿ ಮೊದಲು ಶುರು ಮಾಡಿದ್ರೆ ರೈತರಿಗೆ ಅಂದ್ರೆ ನಿಮ್ಮಲ್ಲಿ ನರ್ಸರಿ ಇದೆ ಅಂತ ಹೇಳಿ ಅಡ್ವರ್ಟೈಸ್ಮೆಂಟ್ ಆದಂಗೆ ಆಗ್ತದೆ. ಆಮೇಲೆ ಕ್ರಮೇಣ ದೊಡ್ಡ ಪ್ರಮಾಣಕ್ಕೆ ಹೋಗಬಹುದು. ಅದೇ ತರ ಈಗ ದೊಡ್ಡ ಪ್ರಮಾಣದಲ್ಲಿ ಮಾಡಿದವರು ಮೊದಲು ಸಣ್ಣ ಪ್ರಮಾಣದಲ್ಲೇ ಮಾಡಿದ್ದಾರೆ, ಆತರ ಮಾಡಬಹುದು. ಮನೆ ಮತ್ತೇನು ಅದಕ್ಕೇನು ಬೇರೆ ಕಡೆಯಿಂದ ಲೇಬರು ಪ್ರಾರಂಭದಲ್ಲೇ ಬೇಕು ಅಂತಿಲ್ಲ, ಮನೆ ಜನನೇ ಅದನ್ನ ಕೆಲಸ ಮಾಡಬಹುದು. 10 ಗುಂಟೆ ಆರಾಮಾಗಿ ನಿರ್ವಹಿಸಬಹುದು. ಆತರ ಮಾಡಿದ್ರೆ ತಿಂಗಳಿಗೆ ಅಲ್ಲ, ಮತ್ತೆ ಇನ್ನೇನು ಬೇಕು? ಈಗ ಭೂಮಿ ಮತ್ತೆ ನೀರಿನ ವ್ಯವಸ್ಥೆ ಆಯ್ತು, ನೀರಿನ ವ್ಯವಸ್ಥೆ ಆಯ್ತು, ಅದಕ್ಕೆ ಸರಿಯಾದ ನೀರಾವರಿ ವ್ಯವಸ್ಥೆ ಮಾಡ್ಕೊಳ್ಳೋದು, ಅಂದ್ರೆ ಸ್ಪ್ರಿಂಕ್ಲರ್ ವ್ಯವಸ್ಥೆ ಆಯ್ತು, ಪೈಪ್ ವ್ಯವಸ್ಥೆ ಆಯ್ತು, ಅದೇ ಎಲ್ಲ ಮಾಡ್ಕೊಳ್ಬೇಕು. ಮತ್ತೆ ಪಾಲಿ ವ್ಯವಸ್ಥೆ ಮಾಡೋದು, ಟ್ರೈನ್ ಅಲ್ಲಿ ಪ್ಲಾಸ್ಟಿಕ್ ಟ್ರೈನ್ ಅಲ್ಲಿ ಇದನ್ನ ತಯಾರು ಮಾಡ್ತಾರೆ. ತೆಂಗಿನ ನಾರಿನ ಹುಡಿ ಒಳ್ಳೆ ಕೊಳೆತ ಅಂದ್ರೆ ಕನ್ವರ್ಷನ್ ಆಗಿರುವಂತದ್ದು, ಅಂದ್ರೆ ತಾಜಾ ತೆಂಗಿನ ನಾರಿನ ಹುಡಿ ಇದಕ್ಕೆ ಯೋಗ್ಯ ಆಗಿರೋದಿಲ್ಲ. ಅದನ್ನ ಅದು ಫರ್ಮೆಂಟೇಷನ್ ಅದರ ಪ್ರೊಸೆಸ್ ನಲ್ಲಿ ಆಗಿರುವಂತ ತೆಂಗಿನ ನಾರಿನ ಹುಡಿನ ಟ್ರೈನ್ ಅಲ್ಲಿ ಹಾಕಿ ಅದರಲ್ಲಿ ಈ ತರಕಾರಿ ಬೀಜಗಳನ್ನು ಒಂದೊಂದೇ ಬೀಜ ಹಾಕಿ ಮಣ್ಣನ್ನು ಸೇರಿಸುವ ಅವಶ್ಯಕತೆ ಇಲ್ಲ. ಬರೇ ಒಂದು ಪ್ಲಾಸ್ಟಿಕ್ ಟ್ರೇ, ಒಂದು ಟ್ರೇ ನಲ್ಲಿ 104 ಕೆವಿಟಿ ಅಥವಾ 90 ಕೆವಿಟಿ ಪಿಟ್ಸ್ ಇರ್ತವೆ, ಅದರಲ್ಲಿ ಕೆವಿಟಿ ಇರ್ತದೆ. ಆ ಕೆವಿಟಿಯಲ್ಲಿ ಪೂರಾ ಪ್ರಮಾಣದಲ್ಲಿ ತೆಂಗಿನ ನಾರಿನ ಹುಡಿ ತುಂಬಿ ಅದರಲ್ಲಿ ಒಂದೊಂದು ಬೀಜ ಹಾಕಿ ಸ್ವಲ್ಪ ಹತ್ತಿಕ್ಕಿ ಅದಕ್ಕೆ ಏನು ಆರ್ದ್ರತೆ ಬೇಕು, ಮಾಯಿಶ್ಚರ್ ಬೇಕು, ಅದನ್ನು ಮೇಂಟೈನ್ ಮಾಡಿಕೊಂಡು ಸಸ್ಯಗಳನ್ನು ಬೆಳೆಸಬೇಕು. ಯಾವುದೇ ತರ ಕೀಟ ತರದ ಸಸ್ಯಗಳನ್ನು ಬೆಳೆಸಬಹುದು ಅಲ್ಲಿ, ತರಕಾರಿ ಸಸ್ಯಗಳು. ಇದರಲ್ಲಿ ವಿಶೇಷವಾಗಿ ಟೊಮೆಟೊ, ದೊಣ್ಣೆಮೆಣಸಿನಕಾಯಿ, ಮೆಣಸಿನಕಾಯಿ, ಬದನೆಕಾಯಿ, ನೋಲ್ಕೋಲ್, ಕ್ಯಾಬೇಜ್, ಕಾಲಿಫ್ಲವರು, ಚೆಂಡು ಹೂವು, ಆಸ್ಟರು, ಅದರ ನಂತರ ಕೆಲವೊಂದು ಕುಕ್ಕುರ್ ಬಿಟ್ಸ್, ಇವಾಗ ಮೆಂತೆ ಸೊಪ್ಪು, ಹಾಗಲಕಾಯಿ ಇಲ್ಲ, ಮೆಂತೆ ಸೊಪ್ಪು ಅಲ್ಲ ಟ್ರೈನ್ ಅಲ್ಲಿ ಬರೋದಿಲ್ಲ, ಅವಶ್ಯಕತೆ ಇಲ್ಲ, ನೇರವಾಗಿ ನಾವು ಸಸಿ ಮಡೆಯಲ್ಲಿ ಹಾಕಬಹುದು. ಹಾಗಲ, ಆಮೇಲೆ ಇತ್ತೀಚೆಗೆ ವಾಟರ್ ಮೆಲನ್, ಕಲ್ಲಂಗಡಿ ಹಣ್ಣು, ಅದನ್ನು ದೊಡ್ಡ ಪ್ರಮಾಣ, ಮಸ್ಕ್ ಮಿಲನ್ನು ಬೆಳೆಯಬಹುದು. ಹೌದು, ಅದನ್ನು ಕರ್ಬೂಜ, ಹೌದು ಕರ್ಬೂಜ, ಆ ತರದ್ದೆಲ್ಲ ದೊಡ್ಡ ಪ್ರಮಾಣದಲ್ಲಿ ಮಾಡಬಹುದು, ಟ್ರೇದಲ್ಲಿ ಹಾಕಿ ಬೆಳೆಸ್ಕೋಬಹುದು. ಒಳ್ಳೆ ಸಸಿ ಮಾಡಿದ್ರಿಂದ ಡಿಮಾಂಡ್ ಇದೆ ಈ ತರ ರೈತರಿಗೆ, ಈಗ ಮನವರಿಕೆ ಆಗಿದೆ. ನರ್ಸರಿಯಲ್ಲಿ ಯಾವುದೇ ರೋಗ ಕೀಟ ಬಾಧೆ ಇಲ್ಲದೆ ಏನು ಗಿಡ ಬೆಳೆಸ್ತಾರಲ್ಲ, ಅದು ರೈತರಿಗೆ ಒಂದು ಏನೋ ಗಿಡ 60 ಪೈಸೆ 70 ಪೈಸೆ ಕೊಟ್ಟರು ಉತ್ತಮ ಇಳುವರಿ ಬರ್ತದೆ ಅಂತ ಹೇಳಿ ರೈತರಿಗೆ ಖಾತ್ರಿ ಆಗಿದೆ. ಹಾಗಾಗಿ ಇವಾಗ ಬಹಳಷ್ಟು ಜನ ರೈತರು ನರ್ಸರಿ ಸಸ್ಯಗಳಿಗೆ ಮೊರೆ ಹೋಗ್ತಾರೆ. ಅಂದ್ರೆ ನಾವು ತರಕಾರಿ ಸಸ್ಯಗಳನ್ನ ಬೆಳೆಸ್ಕೊಡೋದು, ಬರೀ ತರಕಾರಿ ಸಸ್ಯನ ಬೆಳೆಸ್ಕೊಡೋದು, ಮತ್ತೇನೇನಿಲ್ಲ, ಏನಿಲ್ಲ, ತರಕಾರಿ ಬೆಳೆಯದಿಲ್ಲ, ಅದೇ ಸಸ್ಯ ಅಷ್ಟೇ ಬೆಳೆದು. ಒಂದು ಈ ಟೊಮೆಟೊ ಸಸ್ಯ ಅದಕ್ಕೆ ಬಹಳ ದಿನಾನು ಬೇಕಾಗಲ್ಲ, ಬೇಕಾಗಿಲ್ಲ. ಒಂದು ಟೊಮೆಟೊ ಸಸ್ಯ ಆದ್ರೆ 20 ದಿವಸದಿಂದ ಮಾರಾಟ ಸ್ಟಾರ್ಟ್, ಟೊಮೆಟೊ, ಚೆಂಡು ಹೂವೆಲ್ಲ, ಬದನೆಕಾಯಿ, ಚೆಂಡು ಹೂವು, ಸೇವಂತಿ ಹೂವು 35-40 ದಿವಸಕ್ಕೆ, ಸೇವಂತಿಗೆನು ಸೇವಂತಿನ ಅದೇ ತರನೇ ಇದೆ, ಟ್ರೇದಲ್ಲಿ ಹಾಕಿ ಮಾಡ್ಕೋಬಹುದು, ಹಾಕಿ ಆ ಟ್ರೇ ಜೊತೆಗೆ ರೈತರಿಗೆ ಮಾರಾಟ ಮಾಡೋದು. ಈಗ ಸಾಮಾನ್ಯವಾಗಿ ಈ ಹೈಬ್ರಿಡ್ ವೆರೈಟಿನೆಲ್ಲ ಒಂದು ಟ್ರೇಗೆ 60-70 ರೂಪಾಯಿಗೆ ಕೊಡ್ತಾರೆ. ಒಂದು ಟ್ರೇನೇ 70 ರೂಪಾಯಿಗೆ. ಒಂದು ಟ್ರೇದಲ್ಲಿ ಎಷ್ಟು ಇರುತ್ತೆ? ಒಂದು 100 ಸರಾಸರಿ. ಒಂದು ನೂರು ಗಿಡ ಇರುತ್ತೆ. 70 ರೂಪಾಯಿ, 1 ರೂಪಾಯಿ ಬಿದ್ದಿಲ್ಲ. ಎಷ್ಟು ಕಡಿಮೆ ರೇಟಲ್ಲಿ. ಆದ್ರೆ ಸಸ್ಯಗಳ ಬೇಡಿಕೆ ತುಂಬಾ ಇರ್ತದೆ, ಸಸ್ಯನೇ ಸಿಗಲ್ಲ. ಎಲ್ಲ ಮೆಣಸು, ಮೆಣಸಿನ ಸಸ್ಯ, ಎಲ್ಲ ಸಸ್ಯಗಳು ಒಂದೇ ಪ್ರಮಾಣದಲ್ಲಿ ಇರ್ತದೆ. ಹಸಿ ಮೆಣಸಿನಕಾಯಿ ಹೌದು ಸಸ್ಯ, ಅದು ಅಷ್ಟೇನೆ. ಅದು ಅಷ್ಟೇನೆ, 70 ಪೈಸೆ 80 ಪೈಸೆ ಅಷ್ಟೇನೆ. ಅದು ಕೂಡ ನರ್ಸರಿಯಲ್ಲಿ ಮಾಡ್ಕೊಡ್ಬಹುದು. ಹೌದೌದು. ನೀವು ದೊಣ್ಣೆ ಮೆಣಸಿನಕಾಯಿ ಹೇಳ್ತಾರಲ್ಲ, ದೊಣ್ಣೆ ಮೆಣಸಿನಕಾಯಿ ಕ್ಯಾಪ್ಸಿಕಂ. ಎಸ್. ಸೊ ವರ್ಷ ಪೂರ ಇದಕ್ಕೆ ಡಿಮಾಂಡ್ ಇರ್ತದೆ. ಅಂದ್ರೆ ನೀವು 12 ತಿಂಗಳು ನೀವು ಬೇರೆ ಬೇರೆ ನೀವು ಬ್ಯಾಚ್ ಮಾಡಬಹುದು ಸಸ್ಯದ ಬ್ಯಾಚ್. ಹೌದೌದು. ಈಗ ಕೆಲವು ರೈತರು ಮೊದಲೇ ಆರ್ಡರ್ ಕೊಡ್ತಾರೆ, ತಮ್ಮ ಇಂಥ ಕಂಪನಿ ಇಂಥ ಹೈಬ್ರಿಡ್ ತರಕಾರಿ ಸಸ್ಯವನ್ನು ಬೆಳೆಸಿಕೊಡಿ ಅಂತ ಹೇಳಿ. ಹೌದು. ಇನ್ನು ಕೆಲವರು ಅಚಾನಕ್ ಆಗಿ ಬರ್ತಾರೆ, ಹೇಳೋದಿಲ್ಲ, ತಯಾರಿದ್ದದನ್ನು ತಗೊಂಡು ಹೋಗ್ತಾರೆ. ಯಾವುದೇ ತರಕಾರಿ ನಮ್ಗೆ ಬೇಕಪ್ಪ, ವರ್ಷ ಪೂರ ತರಕಾರಿ ಸಸ್ಯಕ್ಕೆ ಡಿಮಾಂಡ್ ಇರ್ತದೆ, ಬೇಡಿಕೆ ಇದ್ದೇ ಇರ್ತದೆ. ಬೇಡಿಕೆ ಇದ್ದೇ ಇರ್ತದೆ. ವರ್ಷದಾದ್ಯಂತ ನಮ್ಗೆ ತರಕಾರಿ ಇಲ್ಲ ಅಂತ ಆಗೋದಿಲ್ಲ. ಹಸಿ ಮೆಣಸಿನಕಾಯಿ ದಿನ ಬೇಕು ನಮ್ಗೆ, ನಮ್ಗೆ ಹೂ ಬೇಕು ದಿನ, ನಮ್ಗೆ ನಮ್ಗೆ ಕುಕ್ಕರ್ ಬೇಟಿಸಿ ಬೇಕು, ನಮ್ಗೆ ಸೌತೆಕಾಯಿ ಬೇಕು, ನಮ್ಗೆ ಬ್ರಿಂಜಾಲ್ ಬೇಕು. ಯಾವ ತರಕಾರಿ ಇಲ್ಲದೆ ಹೋದ್ರೂ ನಡೆಯೋದಿಲ್ಲ. 12 ತಿಂಗಳನ್ನು ಡ್ರಮ್ ಸ್ಟಿಕ್ ಬೇಕು ನಮ್ಗೆ. ತರಕಾರಿಗೆ ಡಿಮಾಂಡ್ ಇರ್ತದೆ, ತರಕಾರಿ ಸಸ್ಯಕ್ಕೂ ಡಿಮಾಂಡ್ ಇರ್ತದೆ. ಅಂದ್ರೆ ಈಗ ರೈತರು ತಮ್ದು ಅಲ್ಪ ಪ್ರಮಾಣದ ಭೂಮಿ ಇದೆಯಪ್ಪ, ಒಂದು 1/2 ಎಕರೆ ಇದೆ, 1/2 ಎಕರೆ ಇದೆ, ಇಂಥವ್ರು ಈಗ ಸಸ್ಯ ಬೆಳೆಸೋದು ಉತ್ತಮ ಅಂತೀರಿ. ಇದನ್ನೇ ಒಂದು ಆಯ್ಕೆ ಮಾಡ್ಕೊಂಡು ಪೂರ್ಣ ಪ್ರಮಾಣದ ಉದ್ಯೋಗವನ್ನ ಅಂದ್ರೆ ನಿಮ್ಗೆ ನೋಡಿ 12 ತಿಂಗಳಿಗೆ 12 ಬ್ಯಾಚ್ ನೀವು ಸಸ್ಯಗಳನ್ನು ಬೆಳೆಸಬಹುದು. ಹೌದು. ನೀವು ಮತ್ತೆ ನೀವು ದೊಡ್ಡ ಮಾಡಿ ಅದನ್ನು ಹೊಲಕ್ಕೆ ಹಾಕಿ ಹೊಲದಲ್ಲಿ ಕಾಯ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಏನಿಲ್ಲ. ಎಂತ ಒಂದು ಉತ್ತಮವಾದ ಅವಕಾಶ ಅಲ್ಲ? ಹೌದು ಹೌದಲ್ಲ. ನಿರಂತರ ಪೂರೈಕೆ ನೀವು ಮಾಡ್ಕೋತಾ ಹೋಗೋದು ಬೇಕಾದ ರೈತರು. ಅದು ಇದು ಕೂಡ ಸಂತೆಯಲ್ಲಿ ನೀವು ಮಾರ್ಬೋದಲ್ಲ ಸಸ್ಯನ. ಈಗ ಕೆಲವು ನಾನು ನೋಡಿದ್ದೀನಿ, ಕೆಲವು ಊರಲ್ಲಿ ವಾರಕ್ಕೊಮ್ಮೆ ಸಂತೆ ನಡೀತದೆ. ಅಲ್ಲಿ ಈ ತರ ಎಲ್ಲ ತರ ತರಕಾರಿ ಮಾರದಂಗೆ ಇಲ್ಲಿ ಸಸ್ಯನು ಮಾರಾಟಿಡ್ತಾರೆ. ಹೌದು. ಈಗ ನಾವು ಹಾರ್ಟಿಕಲ್ಚರ್ ಅಂತ ತಕ್ಷಣ ನಾವು ಮಾವಿನ ಗಿಡನೂ ಹಲಸಿನ ಗಿಡನೂ ಅನ್ಕೊಂತಿದ್ವಿ, ತೆಂಗಿನ ಗಿಡನೂ ಅನ್ಕೊತಿದ್ವಿ. ಇಲ್ಲ ಇಲ್ಲ, ಇದಲ್ಲ, ಇದು ತರಕಾರಿ ಅಷ್ಟೇ. ಇದು ಬಹಳ ಮುಖ್ಯವಾದ ಭಾಗ. ಓಹೋ, ತರಕಾರಿ ಭಾಗ. ಹಾ, ತುಂಬಾ ನಿರ್ವಹಣೆಗೂ ಅನುಕೂಲ, ಗಿಡ ಬೆಳೆಸೋರಿಗೂ ಅನುಕೂಲ. ತಾವು ಹೇಳಿದಂಗೆ ನಿರ್ವಹಣೆ ಮಾಡ್ಬೇಕಂದ್ರೆ ಈಗ ಒಂದ್ ಸ್ವಲ್ಪ ನೀರಿನ ವ್ಯವಸ್ಥೆ ಇರಬೇಕು, ಸಮತಟ್ಟಾದ ಒಂದು ಭೂಮಿ ಬೇಕು, ನೀರು ನಿಲ್ದಿದ್ದಂಗೆ ಆಗಬಾರ್ದು. ಅಂದ್ರೆ ಈಗ ತಾವು ಸಸಿ ಮಡಿ ಏನು ಟ್ರೇದಲ್ಲಿ ಹಾಕಿರ್ತಾರಲ್ಲ, ಅಲ್ಲಿ ನೀರು ತಾಕಬಾರ್ದು. ಹೌದು. ಅದ್ರ ಮೇಲೆ ನೀರು ಬೀಳಬಾರ್ದು, ಅದಕ್ಕೆ ಬೀಳಬಾರ್ದು, ಕೆಳಗೂ ತಾಕಬಾರ್ದು. ಪ್ಲಾಸ್ಟಿಕ್ ಮನೆಗಳನ್ನ ಮಾಡ್ಕೋಬೇಕು. ಪ್ಲಾಸ್ಟಿಕ್ ಮನೆ ಇಲ್ಲ ಅಂತಂದ್ರೆ ಪಾಲಿ ಟನ್ನೆಲ್ ಮಾಡಬಹುದು, ಸಣ್ಣ ಟನ್ನೆಲ್. ಮಳೆ ಬಂದಾಗ ನೀರು ಟ್ರೈನ್ ಮೇಲೆ ಬೀಳಬಾರ್ದು. ಆ ಉದ್ದೇಶಕ್ಕೆ ಅವಶ್ಯಕತೆ ಇಲ್ಲ, ರಕ್ಷಣಾತ್ಮಕವಾಗಿ ಮಾಡ್ಕೊಳ್ಳೋದು. ರಕ್ಷಣಾತ್ಮಕವಾಗಿ ಅದನ್ನ ಮಾಡ್ಕೊಳ್ಳೋದು. ಸಾಕಷ್ಟು ಇದು ಯಶಸ್ಸು ಕಾಣಬಹುದು. ಹೌದು. ನಿಮ್ ಮೆಣಸಿ ಇದ್ರಲ್ಲಿ ಮೆಣಸು ನಾವು ಬೆಳಿಬೇಕಾದ್ರೆ ಮೆಣಸಿನ ಸಸ್ಯಗಳೇ ಎಷ್ಟಿಲ್ಲ. ಹೌದು. ಬರೀ ಮೆಣಸೆ ತಗೊಳ್ಳಿ. ಹೌದು. ನೀವು ಬ್ಯಾಡಗಿ ಮೆಣಸಿನಕಾಯಿ, ಬ್ಯಾಡಗಿ ಮೆಣಸಿನಕಾಯಿ ಇದೆ, ಗುಂಟೂರು ಮೆಣಸಿನಕಾಯಿ ಇದೆ, ನಮ್ದು ಸ್ಥಳೀಯ ಮೆಣಸಿನಕಾಯಿ ಇರ್ತವೆ. ಮತ್ತೆ ಅವು ಮತ್ತೆ ಅದು ಒಂದು ಮೆಣಸಿದೆ. ಹಾ, ದೊಣ್ಣೆ ಮೆಣಸಿನಕಾಯಿ, ದೊಣ್ಣೆ ಮೆಣಸಿನಕಾಯಿಲ್ಲ ಎಷ್ಟು ಪ್ರಕಾರ ಇದಾವೆ. ಹಾ, ಇದೇ ತರ ನೀವು ಟ್ಯೂಬರ್ ಇದರಲ್ಲೂ ಬೆಳೆಸಬಹುದಲ್ಲ. ಅಂದ್ರೆ ಈಗ ಗಡ್ಡೆಗಳು, ಈಗ ನೀವು ಹೇಳ್ದಂಗೆ ಈಗ ಬೀಟ್ರೂಟ್, ಸಿಹಿಗೆಣಸು, ಸಿಹಿಗೆಣಸು ಮತ್ತೆ ಬಟಾಟೆ, ಇವನ್ನು ಕೂಡ ನಾವು ಮಾಡಬಹುದಲ್ಲ. ಇದು ಕೂಡ ನಾವು ಟ್ರೇದಲ್ಲಿ ಹಾಕಿ ಮತ್ತೆ ನೀವು ಪಾಲಿಥಿನ್ ಇದ್ರ ಹೊದಿಕೆಯಲ್ಲಿ ಪ್ಲಾಸ್ಟಿಕ್ ಮನೆಯಲ್ಲಿ ನೀವು ಮಾಡ್ಕೊಂಡ್ರೆ ಅದು ಕೂಡ ಈಗಾಗಲೇ ಮಾಡ್ತಿರ್ಬೋದಲ್ಲ ರೈತರು, ಅನೇಕ ರೈತರು ಮಾಡ್ತಾ ಇದ್ದಾರೆ. ಅದೇ ತರ ವಿಶೇಷವಾಗಿ ಈ ತರ ತರಕಾರಿ ಎಲ್ಲಾನು ಅದರಲ್ಲಿ ಮಾಡ್ತಾ ಇದ್ದಾರೆ. ಉಳ್ಳಾಗಡ್ಡೆ ಸಸಿನೂ ಅಂತೂ ತುಂಬಾ ಬೇಡಿಕೆ ಇದೆ. ಉಳ್ಳಾಗಡ್ಡೆ ಸಸಿನು ಮಾಡಬಹುದು. ಉಳ್ಳೆ ಇದು ಏನು ಈರುಳ್ಳಿ ಅಂತೇವಲ್ಲ. ಹೌದೌದು. ಈರುಳ್ಳಿಗೆ ಮಡಿಯಲ್ಲಿ ತಯಾರು ಮಾಡೋ ಬದಲಿಗೆ ಇದರಲ್ಲೇ ಟ್ರೈನಲ್ಲಿ ತಯಾರು ಮಾಡಬಹುದು. ಹೌದು. ಒಳ್ಳೆ ಗುಣಮಟ್ಟದ ಸಸಿಗಳನ್ನ ತಯಾರು ಮಾಡ್ಲಿಕ್ಕೆ ಆಗ್ತದೆ. ಇದಕ್ಕೆ ಏನು ಎಜುಕೇಶನ್ ಬೇಕಾಗುತ್ತೆ? ಇದಕ್ಕೆ ಏನು ಎಜುಕೇಶನ್ ಬೇಡ, ಒಂದು ಮಾಡಬೇಕು ಅಂತ ಇಚ್ಛಾಶಕ್ತಿ ಇದ್ರೆ ಸಾಕು. ಸಾಕು. ಮತ್ತೇನು ಬೇಡ. ಯಾವುದೇ ಸ್ವಂತ ಜಾಗ ಇಲ್ಲ. ಪುರುಷರಿರ್ಬಹುದು, ಮಹಿಳೆಯರಿರ್ಬಹುದು, ಹುಡುಗರಿರ್ಬಹುದು, ಹುಡುಗಿ ಇರ್ಬಹುದು, ಯಾರು ಬೇಕಾದ್ರೂ ಇರ್ಬಹುದು. ಅವ್ರ ಮನೆ ಹೊಲದಲ್ಲಿ ಒಂದ್ ಸ್ವಲ್ಪ ಜಾಗ ಬೇಕಷ್ಟೇ. ಸ್ವಂತ ಜಾಗ ಇಲ್ಲ ಅಂತಂದ್ರೆ ಸ್ವಲ್ಪ ಬಾಡಿಗೆ ಜಾಗ ತಗೊಂಡು ಅದರಲ್ಲೇ ಮಾಡ್ಕೋಬಹುದು. 4 ವರ್ಷ 2 ವರ್ಷ ನಾ ಮಾಡ್ತೇನೆ, 4 ವರ್ಷ 5 ವರ್ಷ ಮಾಡ್ಕೊಂಡು ಆಮೇಲೆ ಸ್ವಂತ ಜಾಗ ತಗೊಂಡು ಮಾಡ್ದು. ಹೌದಲ್ಲ, ಯಶಸ್ ಕಾಣ್ಕೋಬಹುದು. ಯಶಸ್ ಕಾಣ್ಕೋಬಹುದು ಅಂದ್ರೆ ಇವತ್ತು ಉದ್ಯೋಗ ನಾವು ಬೇರೆ ಕಡೆ ಹೋಗಿ ಮಾಡೋದಲ್ಲ, ನಾವೇ ಸ್ವಂತ ಉದ್ಯೋಗ ಮಾಡೋಣಪ್ಪ, ನಿಮ್ ನೌಕರಿ ನಾ ಕೊಡೋದು ಅಂತ. ಮನೆ ಹಿತ್ತಲಲ್ಲೇ ಮಾಡಬಹುದು. ಮನೆ ಹಿತ್ತಲಲ್ಲಿ ಒಂದು 4-5 ಗುಂಟೆ ಜಾಗ ಇತ್ತು ಅಂತಂದ್ರೆ ಅಲ್ಲೇ ತಯಾರು ಮಾಡಿ ಇಡೀ ಊರಿನವ್ರಿಗೆ ಕೊಡಬಹುದು. ಹೌದು. ಪುಕ್ಕಾಟೆ ಅಲ್ಲ, ಅದಕ್ಕೆ ಏನು ಶ್ರಮ ಆಗಿದೆ. ಹೌದು. ಅದಕ್ಕಾಗಿ ನೀವು ಅದರಿಂದ ನಿರೀಕ್ಷೆ ಮಾಡಬೇಕು. ತಾಜಾ ತರಕಾರಿ ಸಿಗುತ್ತಲ್ಲ. ಹೌದು. ನೀವು ತರಕಾರಿ ಬೇಡ, ತಾಜಾ ಸಸ್ಯ ನಿಮ್ಗೆ ಸಿಗುತ್ತೆ. ಹೌದು. ಪಕ್ಕದ ಮನೆಯವರು ಅವ್ರ ದೊಡ್ಡ ಹೊಲದಲ್ಲಿ ಬೆಳ್ಕೋತಾರೆ. ಅವರು ಸಸಿ ಮಡಿ ಮಾಡೋದು, ಸಸಿ ತಯಾರು ಮಾಡೋದು, ಸಸಿ ಬೆಳೆಸ್ಕೊಡೋದು ಅವ್ರ ಹತ್ರ ಆಗಲ್ಲ. ಹೌದು. ಆ ಒಂದು ತಿಂಗಳದ ಅವಧಿನ ಅವ್ರದ ಸಮಯನ ನೀವು ವ್ಯಯ ಮಾಡ್ತೀರಿ, ನೀವು ಮಾಡ್ಕೊಡ್ತೀರಿ, ಅವ್ರಿಗೂ ಒಳ್ಳೇದಾಗುತ್ತೆ. ಬೆಳೆಯೋರಿಗೂ ದೊಡ್ಡ ಪ್ರಮಾಣದಲ್ಲಿ ಬೇಕಾಗುತ್ತೆ ಅವರಿಗೆ. ಅವ್ರ 10 ಎಕರೆ ಇರುತ್ತೆ, ನಿಮ್ದು 1/2 ಎಕರೆ ಅಷ್ಟೇ ಇದೆ. ಅರ್ಧ ಎಕರೆಯಲ್ಲಿ ನೀವು ಈ ಸಸಿ ಬೇರೆ ಬೇರೆ ಸಸಿ ಹತ್ತಾರು ಸಸಿಗಳನ್ನು ನೀವು ಸಸಿ ಮಾಡಿಯಲ್ಲಿ ಅಂದರೆ ಬದಲಿಗೆ ನೀವು ಪ್ಲಾಸ್ಟಿಕ್ ಟ್ರೇದಲ್ಲಿ ಹಾಕಿ ಬೆಳೆಸೋದು. ಹೌದು, ಅದಕ್ಕೆ ಬೇಕಾಗುತ್ತೆ ಅಂತ ನೀವು ಹೇಳಿದ್ರಲ್ಲ, ತೆಂಗಿನ ಒಂದು ಆ ಹೊಟ್ಟು ಬೇಕಾಗುತ್ತೆ, ತೆಂಗಿನ ನಾರಿನ ಹುಡಿ, ಅದನ್ನ ತೆಂಗಿನ ನಾರಿನ ಫ್ಯಾಕ್ಟರಿಗಳಿಂದ ದೊಡ್ಡ ಪ್ರಮಾಣದಲ್ಲಿ ಕಡಿಮೆ ರೇಟ್ನಲ್ಲಿ ಕೊಡ್ತಾರೆ, ಅದನ್ನು ಉಪಯೋಗ ತಗೋಬಹುದು. ಒಂದು ಕೆಜಿ ತೆಂಗಿನ ನಾರಿನ ಹುಡಿ ಇದ್ರೆ ಒಂದು ಟ್ರೇಗ್ ಬರ್ತದೆ, ಒಂದು ಟ್ರೇದಲ್ಲಿ 80 ಪಿಟ್ ಇರ್ತಾವ ಅಂದ್ರೆ, ತರಕಾರಿ ಆದ್ರೆ 104 ಇರ್ತದೆ, ಸರಾಸರಿ 100 ಗಿಡ ಬರ್ತದೆ, 100 ಅಂತ ಇಟ್ಕೊಳ್ಳಿ. ಹೌದು, 100 ಪಿಟ್ ಇರುತ್ತೆ. ಹೌದು, ಅದಕ್ಕೆ ಒಂದು ಕೆಜಿಗೆ ಎಷ್ಟು 6.5-7 ರೂಪಾಯಿ ಅಷ್ಟೇ ಇರೋದು ಒಂದು ಕೆಜಿ ತೆಂಗಿನ ಒಟ್ಟಿಗೆ. ಅಂದ್ರೆ ಒಂದೊಂದು ಗಿಡಕ್ಕೆ ನೀವು ಒಂದೊಂದು ಸಸಿಗೆ 6-7 ಪೈಸೆ ಬಿದ್ದಂಗಾಯ್ತು. ಆ ಲೆಕ್ಕದಲ್ಲಿ ಒಂದು ಸಸ್ಯಕ್ಕೆ ಬೀಜಕ್ಕೆ ಒಂದು 30 ಪೈಸೆ ಅವೆಲ್ಲ ಹಿಡಿದ್ರೆ ಒಂದು ಸಸ್ಯಕ್ಕೆ 30-40 ಪೈಸೆ ನಿವ್ವಳ ಲಾಭ. ಡಾಕ್ಟರ್ ಮಂಜುನಾಥ್ ಅವರೇ, ಈಗ ಸಸ್ಯ ಅಂದ ತಕ್ಷಣ ಅದು ಏನು ಮತ್ತೆ ಹೈಬ್ರಿಡ್ ಬೇಕು ಅಂತಾರೆ ಕೆಲವು ಜನ, ಮತ್ತೆ ನಮ್ಗೆ ಕೆಲವು ಜನ ಹೈಬ್ರಿಡ್ ಬೇಡ ಅಂತಾರೆ, ಅದು ಹೇಗೆ ನಾವು ರೈತರು ಕಂಡುಹಿಡಿಯೋದ್ರಲ್ಲಿ? ಒಂದು ಅಂತಂದ್ರೆ ರೈತರಿಗೆ ಅದ್ರ ಬಗ್ಗೆ ಪೂರ್ಣವಾದ ಮಾಹಿತಿ ಇದ್ದವರು, ಅವರಿಗೆ ಯಾವ ಹೈಬ್ರಿಡ್ ಬೇಕು, ಯಾವ ತಳಿ ಬೇಕು, ಅದನ್ನ ಬೀಜನ ಅವರೇ ನರ್ಸರಿ ಅವರೇ ತಂದುಕೊಡ್ತಾರೆ, ನಮ್ಗೆ ಇದೇ ಬೀಜವನ್ನ ಸಸಿ ಮಾಡಿಕೊಡಿ ಅಂತ ಹೇಳಿ. ಇಲ್ಲ ಅಂತಂದ್ರೆ ಇವರು ಪ್ರಚಲಿತವಾಗಿ ಮಾರ್ಕೆಟ್ನಲ್ಲಿ ಯಾವ ತಳಿ ಜಾಸ್ತಿ ಚಲಾವಣೆ ಇರ್ತದೆ ಆ ತಳಿಗಳನ್ನ ನರ್ಸರಿ ಅವರೇ ಬೀಜ ತಂದು ಸಸಿ ಮಾಡಿ ಕೊಡ್ತಾರೆ. ಸಾಮಾನ್ಯವಾಗಿ ತರಕಾರಿಯಲ್ಲಿ ಹೈಬ್ರಿಡ್ ಅನ್ನು ಬಹಳ ಬಳಸೋದಿಲ್ಲಲ್ಲ, ಬೇರೆ ಬೇರೆ ಸಸ್ಯಗಳಲ್ಲಿ. ಈ ಟೊಮೆಟೊ ಬಿಟ್ರೆ ಮುಖ್ಯ ತರಕಾರಿಗಳಲ್ಲಿ ಹೈಬ್ರಿಡ್ ಪ್ರಚಲಿತ ಇರೋದು. ಉದಾಹರಣೆಗೆ ಟೊಮೆಟೊ, ಟೊಮೆಟೊ ದೊಣ್ಣೆಮೆಣಸಿನಕಾಯಿ, ಬದನೆಕಾಯಿ, ದೊಣ್ಣೆಮೆಣಸಿನಕಾಯಿ, ಮೆಣಸಿನಕಾಯಿಯಲ್ಲಿ ಕೆಲವು ಹೈಬ್ರಿಡ್ ಇದೆ, ಕೆಲವೊಂದು ಲೋಕಲ್ ತಳಿನೂ ಇದೆ. ಸೊ ಕ್ಯಾಬೇಜ್, ನೋಲ್ಕೋಲು ಇವೆಲ್ಲ ಹೈಬ್ರಿಡ್ನೆ. ವೆರೈಟಿಗಳು ಜಾಸ್ತಿ ಇರೋದು ಅಂತಂದ್ರೆ ಈ ಸೊಪ್ಪು ತರಕಾರಿ, ಮೆಂತೆ, ಸಬ್ಬಸಿಗೆ, ಆತರ ಹರಿವೆ, ಹರಿವೆ ಸೊಪ್ಪು, ಅದರಲ್ಲೆಲ್ಲ ವೆರೈಟಿ, ಅದರಲ್ಲಿ ಯಾವ್ದು ಹೈಬ್ರಿಡ್ ಇದಿಲ್ಲ, ಬರೀ ಸೆಲೆಕ್ಷನ್ಸ್. ಅದನ್ನ ಬಣ್ಣ ಬೇರೆ ಬೇರೆ ಇರುತ್ತೆ, ಕೆಂಪು, ಅದನ್ನ ರೈತರು ಡೈರೆಕ್ಟ್ ಆಗಿ ಬೀಜನ ಹೊಲದಲ್ಲಿ ಹಾಕೋಬಹುದು. ಬಟ್ ಈ ತರ ಟೊಮೆಟೊ ಇವೆಲ್ಲ ಏನ್ ಇದೆ, 5-6 ತಿಂಗಳ ಬರುವಂತದ್ದನ್ನ ಟ್ರೈನಲ್ಲಿ ಬೆಳೆಸಿ ಹೊಲಕ್ಕೆ ಹಾಕೋದು ಬಹಳ ಉತ್ತಮ, ಇಬ್ಬರಿಗೂ, ರೈತರಿಗೂ ಅನುಕೂಲ, ನರ್ಸರಿ ಅವರಿಗೂ ಅನುಕೂಲ. ಅಂದ್ರೆ ಹೈಬ್ರಿಡ್ ಬೀಜನ ತಂದು ಇಲ್ಲಿ ಹಾಕೋದು. ಹೌದು ಹೌದು ಹೌದು, ಅದು ಒಂದು ನೀವು ನೋಡ್ಕೋಬೇಕಾಗುತ್ತೆ. ಹೌದು, ಎಂತ ಬೀಜನ ನರ್ಸರಿ, ನೀವು ಕೂಡ ಹೈಬ್ರಿಡ್ ಬೀಜನೇ ನೀವು ತಯಾರು ಮಾಡ್ಕೋಬಹುದಲ್ಲ, ಇಲ್ಲೇ ಬೀಜಗಳನ್ನ ತಯಾರು ಮಾಡ್ಕೊಂಡು ರೈತರು ತಯಾರು ಮಾಡ್ಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಪೇರೆಂಟ್ ಲೈನ್ಸ್ ಅದನ್ನೆಲ್ಲ ಡೆವಲಪ್ ಮಾಡಬೇಕು ಅಂದ್ರೆ ದೊಡ್ಡ ವಿಜ್ಞಾನನೇ ಆಗ್ತದೆ ಅದು. ಬೇರೆ ಬೇರೆ ಕಂಪನಿಯವರು ಒಳ್ಳೊಳ್ಳೆ ಕೊಡ್ತಾರೆ ತರಕಾರಿ ತಳಿಗಳನ್ನ, ಕಂಪನಿಗಳು, ಯೂನಿವರ್ಸಿಟಿಗಳು ಅವರು ಬಿಡುಗಡೆ ಮಾಡಿದಾವೆ, ಮಾರ್ಕೆಟ್ ಅಲ್ಲೂ ಬಂದಿದಾವೆ, ಅವರಿಂದ ಬೀಜ ತಗೊಂಡು ನಾವು ನರ್ಸರಿಯಲ್ಲಿ ಅದನ್ನ ಬೆಳೆಸ್ಕೋಬಹುದು. ನಿಮ್ಗೇನು ಅದು ಬಹಳ ತುಟ್ಟಿನೂ ಆಗೋದಿಲ್ಲ, ಏನಿಲ್ಲ, ನಿಮ್ ಬೇಕಾದ ತಳಿನೇ ಬೆಳೆಸ್ಬಹುದು. ಬೇರೆ ಬೇರೆ ಎಕರೆಗೆ ಕೆಜಿ ಗಟ್ಟಲೆ ಏನು ಬೇಕಾಗಿಲ್ಲ, ಒಂದು 100 ಗ್ರಾಮ್ 10 ಗ್ರಾಮ್ ಬೀಜ ಬೇಕಾಗುತ್ತೆ ಅದು. ನೋಡಿ ನೋಡಿ ನೋಡಿ, ಅಲ್ಪ ಪ್ರಮಾಣದ ಒಂದು ಖರ್ಚು ಇರುತ್ತೆ, ಅಲ್ಪ ಪ್ರಮಾಣದ ಬೀಜದ ಒಂದು ಬೇಕಾಗುತ್ತೆ. ಸಾಕಷ್ಟು ಈಗ ರೈತರು ಕೂಡ ಈ ಒಂದು ಸಣ್ಣ ಪುಟ್ಟ ನರ್ಸರಿ ಮಾಡಿಕೊಂಡು ತಮ್ಮ ಜೀವನವನ್ನು ಕಂಡುಕೊಂಡವರು ಇವತ್ತು ಸಾಕಷ್ಟು ನಾವು ಕಾಣ್ತಾ ಇದ್ದೇವೆ. ಉತ್ತಮವಾದ ಒಂದು ಏನೂ ಇಲ್ಲಪ್ಪ ನಮ್ಮ ಹತ್ರ ಅಂದರೆ, ಏ ಇಲ್ಲಿ ಇದೇ ಇದೊಂದು ಮಾಡ್ಕೊಂಡು ಹೋಗು ಅಂತೇಳಿ ಈ ಒಂದು ಉದ್ಯೋಗ ಮಾಡಿದವ್ರು ಹೇಳ್ತಾರೆ. ಹೌದು ಹೌದಲ್ಲ, ಹೌದು. ಇದೇ ಥರ ನೀವು ಇದರಲ್ಲಿ ಒಂದಕ್ಕೊಂದು ಜಾಯಿಂಟ್ ಮಾಡ್ಕೊಂಡು ನೀವು ಹೋಗ್ಬೋದು. ಇವತ್ತು ನಾನು 2 ಮಾಡ್ತಾ ಇದ್ದೇನೆ, ಒಂದು ಸೇವಂತಿ ಹೂವನ್ನು ನಂದು ಪ್ಲಾಸ್ಟಿಕ್ ಟ್ರೇದಲ್ಲಿ ಬೆಳೆಸ್ತಾ ಇದ್ದೇನೆ, ಇನ್ನೊಂದು 1-2 ತರಕಾರಿಯನ್ನು ಬೆಳೆಸ್ತಾ ಇದ್ದೀನಿ. ಇವೆರಡು ಮೊದಲೇ ಶುರು ಮಾಡಬೇಕು ಆರಂಭದಲ್ಲಿ. ಹೌದು, ಇದನ್ನು ಶುರು ಮಾಡಿ ಮುಂದಿನ ದಿನಗಳಲ್ಲಿ ನಿಮಗೆ ಬೇರೆ ಬೇರೆ ಅವಕಾಶಗಳು, ಬೇರೆ ಬೇರೆ ಸಸ್ಯಗಳನ್ನು ಬೆಳೆಸುವಂತ ನರ್ಸರಿಯಲ್ಲಿ ಬೆಳೆಸುವಂತ ಅವಕಾಶಗಳು ತನ್ನಿಂತಾನೇ ದಾರಿಗಳು ತೆರೆಕೊಳ್ತವೆ. ಬೆಳಿಗ್ಗೆ ಮುಂದಿನ ಹಂತದಲ್ಲಿ ಬೇರೆ ಬೇರೆ ತರ ಅಲಂಕಾರಿಕ ಸಸ್ಯಗಳನ್ನ, ಹೌದು, ಅಂದ್ರೆ ಮನೆ ಒಳಗೆ ಇಡುವಂತ ಇಂಡೋರ್ ಪ್ಲಾಂಟ್ಸ್ ಗಳನ್ನ ಅಥವಾ ಹೊರಗಡೆ ಗಾರ್ಡನ್ ನಲ್ಲಿ ಉಪಯೋಗ ಮಾಡುವಂತ ಹೂವಿನ ಎಲೆಗಳ ಗಿಡಗಳನ್ನ, ಅದನ್ನ ದೊಡ್ಡ ಪ್ರಮಾಣದಲ್ಲಿ ಇದೇ ಟ್ರೇನಲ್ಲಿ ಅಥವಾ ಸಣ್ಣ ಪ್ಲಾಸ್ಟಿಕ್ ಚೀಲಗಳಲ್ಲಿ ತಯಾರು ಮಾಡಿ ಬೇರೆ ಬೇರೆ ನರ್ಸರಿಯವರಿಗೆ ಬಲ್ಕ್ ರೇಟಲ್ಲಿ ಕೊಡಬಹುದು. ಮುಂದಿನ ಹಂತದಲ್ಲಿ ಈ ಸಣ್ಣ ಸಣ್ಣ ಸಸ್ಯಗಳನ್ನು ನೀವು ದೊಡ್ಡ ಬ್ಯಾಗ್ನಲ್ಲಿ ಹಾಕಿ 1-2 ವರ್ಷ ಅಂತ ದೊಡ್ಡ ಬೆಳೆಸಿ ಜಾಸ್ತಿ ರೇಟಿಗೆ ಕೊಡಬಹುದು. ಅದು ಒಂದು ಅವಕಾಶಗಳು ಇದರಿಂದ ಸಾಧ್ಯ ಆಗ್ತದೆ. ಅದು 2ನೇ ಹಂತದಲ್ಲಿ ಆತರ ಮಾಡಬಹುದು. ಮೊದಲೇ ಹಂತದಲ್ಲಿ ಇಂಥದ್ದು ಅರ್ಸ್ಕೊಳ್ಳಿ, ಸಣ್ಣ ಜಾಗದಲ್ಲಿ ಸಸ್ಯಗಳನ್ನು ಶುರು ಮಾಡಿ, ಹಂತದಲ್ಲಿ ಅಲಂಕಾರಿಕ ಸಸ್ಯಕ್ಕೆ ಹೋಗಿ, ಆಮೇಲೆ 3ನೇ ಹಂತದಲ್ಲಿ ಈ ರಸ್ತೆ ಪಕ್ಕದಲ್ಲಿ ಹಚ್ಚುವಂತ ದೊಡ್ಡ ಗಿಡಗಳು, ಬೇರೆ ಬೇರೆ ಗಿಡ ಬೆಳೆಸಿ, ಎಲ್ಲ ಯಾವ್ಯಾವ ಗಿಡನೂ ನಿಮ್ಗೆ ಇಷ್ಟ, ಸಂಕೇಶ್ವರ, ಎಲ್ಲ ಮರ, ಬೆಲ್ಟೋಫೋರಮ್, ತಂಬುಬಿಯ, ಆಮೇಲೆ ನಮ್ಮ ಕಕ್ಕೆ ಗಿಡ, ಇವನ್ನೆಲ್ಲ ಸಸ್ಯಗಳನ್ನ ರಸ್ತೆ ಪಕ್ಕದಲ್ಲಿ ಹಚ್ಚುವಂತ ಗಿಡಗಳನ್ನ ನ್ಯಾಷನಲ್ ಹೈವೇ ಗುಂಟ ಇದು ಮಾಡಬಹುದು. ಅರಣ್ಯ ಸಸ್ಯಗಳು ಮತ್ತೆ ಈಗ ಏನು ಎಲ್ಲ ನಮ್ದು ಔಷಧಿ ಗಿಡ, ಇವನ್ನೆಲ್ಲ ನೀವು ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ರೆ ಹಲಸು ಮಾವನ್ನು ಕೂಡ ಸೇರಿಸ್ಕೋಬಹುದು, ಅದ್ರ ಜೊತೆ ಕಸಿ ಗಿಡ, ನಿಮ್ದು ಗಂಧದ ಗಿಡನು ಸೇರಿಸ್ಕೋಬಹುದು, ಆಮೇಲೆ ಅದು ರಕ್ತಚಂದನ ಸೇರಿಸ್ಕೋಬಹುದು. ಇವಕ್ಕೆಲ್ಲ ಈಗ ನಿಮ್ಗೆ ಇಲ್ಲ ಅಂದ್ರು ನಿಮ್ದು ಮುಂದೆ ಅದು ಬಹುವಾರ್ಷಿಕ ಬೆಳೆಗಳು ಒಂದು 20-30 ವರ್ಷ ಬೇಕಾಗುತ್ತೆ. ಇದು ನೀವು ಸಣ್ಣ ಸಸಿಗಳನ್ನ ತಗೊಳ್ಳೋರು ಇರ್ತಾರೆ, ದೊಡ್ಡ ದೊಡ್ಡ ನರ್ಸರಿಯವರು ಸಣ್ಣ ಸಸಿ ತಗೊಂಡು ಅದನ್ನ ದೊಡ್ಡ ಸಸಿ ಮಾಡ್ತಾರೆ. ಆ ವರ್ಷ ಮಾರಾಟ ಆಗಿಲ್ಲ ಅಂತಂದ್ರೆ ನೀವು ಅದನ್ನೇ ದೊಡ್ಡ ಬ್ಯಾಗಿ ಹಾಕಿ ಇನ್ನೂ ಒಂದು ವರ್ಷ ಎರಡು ವರ್ಷ ಬಿಟ್ಟು ಇನ್ನೂ ಜಾಸ್ತಿ ರೇಟಿಗೆ ಕೊಡ್ಬೋದು. ಇದು ಒಂದು ಸಸ್ಯನೂ ಮಾರಾಟ ಆಗಿಲ್ಲ ಅಂತಂದ್ರೆ ಏನು ವೇಸ್ಟ್ ಆಗೋದಿಲ್ಲ. ತರಕಾರಿ ಸಸ್ಯದಲ್ಲಿ ಹಾಗಲ್ಲ, ಆ ಹಂತದಲ್ಲಿ ಮಾರಾಟ ಆಗಿಲ್ಲ ಅಂದ್ರೆ ವೇಸ್ಟ್ ಆಗ್ತದೆ. ಆದ್ರೆ ಈ ಮರಗಿಡ ಏನು ಅರಣ್ಯ ಸಸ್ಯ ಮಾರಿಲ್ಲ ಅಂದ್ರೆ ಏನು ಆಗಲ್ಲ, ವೇಸ್ಟ್ ಆಗುದು. ಮತ್ತೆ ಮನೆಗೆ ತಂದು ಮತ್ತೆ ಇಟ್ಕೋಬಹುದು, ಇಟ್ಕೊಂಡು ದೊಡ್ಡ ಬ್ಯಾಗ್ ನಲ್ಲಿ ಹಾಕಿ ಮತ್ತೆ ಮುಂದಿನ ವರ್ಷಕ್ಕೆ ಮಾರಾಟ ಮಾಡಿ ಇನ್ನು ಜಾಸ್ತಿ ರೇಟಿಗೆ ಮಾರಬಹುದು. ಈ ವರ್ಷ 2 ಫೀಟ್ ಗಿಡ ಕೊಟ್ಟರೆ ಮುಂದಿನ ವರ್ಷ 5 ಫೀಟ್ ಗಿಡ ಕೊಡ್ತೀರಿ. ಈ ವರ್ಷ 50 ರೂಪಾಯಿ ಇದ್ರೆ ಮುಂದಿನ ವರ್ಷ 150 ರೂಪಾಯಿ. ಹಾಗಾಗಿ ನಿಮ್ಗೆ ಯಾವುದೇ ಕಾರಣಕ್ಕೂ ಇದು ನಷ್ಟ ಆಗೋದಿಲ್ಲ. ಹಾಗಾಗಿ ಈ ನರ್ಸರಿ ಕ್ಷೇತ್ರದಲ್ಲಿ ಈ ತರ ಗಿಡ ಮರಗಳನ್ನು, ತರಕಾರಿಗಳನ್ನು, ಅಲಂಕಾರಿಕ ಸಸ್ಯಗಳನ್ನ, ಕಸಿ ಮಾಡಿದ ಸಸ್ಯಗಳನ್ನ ಸತತವಾಗಿ ವರ್ಷದ 365 ದಿವಸ ಪೂರೈಕೆ ಮಾಡಬಹುದು. ಬಾಳೆಗಿಡ ಅದನ್ನ ಟಿಶ್ಯೂ ಕಲ್ಚರ್ ಅಂಗಾಂಶ ಕೃಷಿ ಮೂಲಕ ಅಭಿವೃದ್ಧಿಪಡಿಸ್ತಾರೆ. ಇವಾಗ ಕಂದು ಸಸ್ಯಗಳನ್ನ, ಅದರಿಂದ ಬಾಳೆಗಿಡದ ಸಸಿಗಳನ್ನೇ ಕತ್ತರಿಸಿ ಗಡ್ಡೆಗಳನ್ನ ನೆಡುವಂತ ಪದ್ಧತಿ ಕಡಿಮೆ, ಅದರಿಂದ ರೋಗ ಕೀಟಬಾಧೆ ಜಾಸ್ತಿ ಆಗ್ತದೆ. ಹಾಗಾಗಿ ಅಂಗಾಂಶ ಕೃಷಿಯಿಂದ ಜಾಸ್ತಿ ಇದು ಏಲಕ್ಕಿ ಬಾಳೆ, ರೋಬಸ್ಟ, ಗ್ರ್ಯಾಂಡನೇನು, ಇವು ಪ್ರಚಲಿತ ತಳಿ, ನೇಂದ್ರನ್, ರಸಬಾಳೆ, ಇವನ್ನೆಲ್ಲ ಅಂಗಾಂಶ ಕೃಷಿ ಮೂಲಕ ಅಭಿವೃದ್ಧಿಪಡಿಸಿ ಅದನ್ನ ರೈತರಿಗೆ ಕೊಡ್ತಾರೆ. ಅದನ್ನ ಅಂಗಾಂಶ ಕೃಷಿ ಲ್ಯಾಬೊರೇಟರೀಸ್ ಅವು ಅಭಿವೃದ್ಧಿಪಡಿಸಿ ಅದನ್ನ ರೈತರಿಗೆ ಕೊಡ್ತಾರೆ. ಅದನ್ನ ನೀವು ಹಾರ್ಡಿಂಗ್ ಮಾಡಿ ನಿಮ್ ನರ್ಸರಿಯಲ್ಲಿ ಇಟ್ಟುಕೊಂಡು ಹಾರ್ಡಿಂಗ್ ಮಾಡಿ ಅದರಲ್ಲಿ ಲಾಭಾಂಶ ಇಟ್ಟುಕೊಂಡು ರೈತರಿಗೆ ಕೊಡಬಹುದು. ಇನ್ನೊಂದೇನಂದ್ರೆ ಈಗ ಈ ಒಂದು ಉಪಕಸಬಾಗಿ ನಾವು ಕೃಷಿ ಅಥವಾ ಈ ಒಂದು ತೋಟಗಾರಿಕಾ ಸಸ್ಯಗಳನ್ನ ನಾವು ಬೆಳೆಸೋದ್ರಿಂದ ಬೆಳೆಸ್ತೇವೆ ಅಂತ ವಿಚಾರ ಮಾಡೋರಿಗೆ ಸರ್ಕಾರ ಕೂಡ ಅವಕಾಶ ಇದೆ, ಸರ್ಕಾರದ ಇಲಾಖೆಗಳಲ್ಲೂ ಕೂಡ ಅವಕಾಶ ಇದೆ. ಸರ್ಕಾರದವರು ಇದಕ್ಕೆ ಪ್ರೋತ್ಸಾಹ ಧನ ಕೊಡ್ತಾರೆ. ನಿಮ್ದು ಸ್ವಂತ ಉದ್ಯೋಗ ಮಾಡ್ತಾ ಇದ್ದೀರಿ ಅಂದ್ರೆ ಅವರು ಇಂತಿಷ್ಟು ಸಹಾಯಧನ ನಾವು ಕೊಡ್ತೇವೆ, ಸಬ್ಸಿಡಿ ಕೊಡ್ತೇವೆ ಅಂತೆಲ್ಲ ಈಗ ಯೋಜನೆಗಳಿದಾವೆ. ಕೇಂದ್ರ ಸರ್ಕಾರದಿಂದ ಮತ್ತು ರಾಜ್ಯ ಸರ್ಕಾರದಿಂದ ಈ ತರ ನರ್ಸರಿ ಮಾಡುವವರಿಗೆ ಪ್ಲಾಸ್ಟಿಕ್ ಮನೆ ಅಂದ್ರೆ ಪಾಲಿ ಹೌಸ್ ಮತ್ತೆ ನೆರಳು ಮನೆ, ಶೇಡ್ ಹೌಸ್, ಇದನ್ನ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ, ಇರಿಗೇಷನ್ ವ್ಯವಸ್ಥೆಗೆ, ಇದಕ್ಕೆಲ್ಲದೂ ಸೇರಿ 50% ಸಹಾಯಧನವನ್ನು ಕೊಡ್ತಾರೆ. ಅಂದ್ರೆ ನೀವು ಒಂದು 10 ಲಕ್ಷ ರೂಪಾಯಿ ಯೋಜನೆಯನ್ನು ತಯಾರು ಮಾಡಿದ್ರೆ 50% ಅಂದ್ರೆ 5 ಲಕ್ಷದ ಧನ ಸಹಾಯವನ್ನ ರೈತರಿಗೆ ಸರ್ಕಾರದಿಂದ ನೇರವಾಗಿ ಕೊಡ್ತಾರೆ. ಅದನ್ನು ನೀವು ಇದರಲ್ಲಿ ಉಪಯೋಗ ತಗೋಬಹುದು. ಅಂದ್ರೆ ಸಾಕಷ್ಟು ಅವಕಾಶ ಇದೆ. ಹೌದು, ಮೊದಲೇದಾಗಿ ತಮ್ಗೆ ತಾವು ಹೇಳಿದಂಗೆ ಅವರಿಗೆ ಆಸಕ್ತಿ ಇರಬೇಕು. ಹೌದು, ಮತ್ತೆ ತಾನು ಮಾಡಬಲ್ಲೆ ಮನಸ್ಸಿರಬೇಕು. ಇವತ್ತು ಆಗ್ತದೆ, ತನಗೆ ನೌಕರಿ ಇಲ್ಲ, ಏ ನಮ್ ಉದ್ಯೋಗ ಇಲ್ಲ ಅಂತ ಹೇಳಿ ಕೂತ್ಕೋಬಾರದು. ಇವು ಸಣ್ಣ ಪುಟ್ಟದಿಂದ ನೀವು ಶುರು ಮಾಡಬೇಕು. ಜೀರೋದಿಂದ ಆರಂಭ ಮಾಡಿದ್ರೆ ಮಾತ್ರ ನಾವು 10 ತನಕ ಹೋಗ್ಬಹುದು ಅಥವಾ 100 ತನಕ ಹೋಗ್ಬಹುದು. ಖಂಡಿತ, ಜೀರೋನೇ ಇಲ್ಲ ಅಂದ್ರೆ ಒಂದ್ ಆಗಲ್ಲ. ಒಂದ್ ಹೆಜ್ಜೆ ಮುಂದಿಟ್ಟರೆ ಮತ್ತೆ ಮುಂದೆ ಹೆಜ್ಜೆ ಹೋಗ್ಲಿಕ್ಕಾಗುತ್ತೆ. ಹೆಜ್ಜೆನೇ ಇಟ್ಟೆ ಇಲ್ಲ ಅಂದ್ರೆ ಹೇಗೆ? ಹೌದು. ಆಮೇಲೆ ಇನ್ನೊಂದೇನಂದ್ರೆ ನೀವು ಸ್ವಂತಾಗಿ ಏನೇ ಮಾಡಿ ಅದರಲ್ಲಿರಂತ ಖುಷಿ ಹೌದು ಈ ರೆಡಿ ಫುಡ್ ಅಲ್ಲಿ ಇರೋದಿಲ್ಲ. ನಾನು ನಮ್ಮ ಆತ್ಮೀಯ ರೈತರಿಗೆ ಹೇಳ್ತಾ ಇರ್ತೇನೆ ಯಾವಾಗೂ, ಈಗ ನೌಕರಿ ಮಾಡುವವರು, ಶಾಲೆ ಹೋಗುವವರು, ಬ್ಯಾಂಕಿಗೆ ಹೋಗುವವರು, ಮನೆಯಲ್ಲಿ ನೆಂಟರು ಇರಲಿ, ಸಂಬಂಧಿಕರು ಬಂದಿರಲಿ, ಯಾರೇ ಇರಲಿ, ಅವರು ಟೈಮ್ ಆದ ಕೂಡಲೇ ಆಫೀಸಿಗೆ ಅವರ ಕೆಲಸಕ್ಕೆ ಹೋಗ್ಬಿಡ್ತಾರೆ. ಆದರೆ ನಾನು ಭಾಳಷ್ಟು ಕಡೆ ನೋಡಿರೋದು ವಿಚಾರ ಅಂತಂದರೆ ರೈತರು ಯಾರಾದರೂ ಮನೇಲಿ ಇದ್ದಾರೆ, ಬಂಧು ಬಳಗದವ್ರು ಬಂದಿದ್ದಾರೆ ಅಂತಂದ್ರೆ ಹೊಲಕ್ಕೆ ಹೋಗೋದಿಲ್ಲ. ವಾರಗಟ್ಟಲೆ ದಿನ ಬಂಧು ಬಳಗದವ್ರ ಜೊತೆಗೆ ಇರಬೇಕು, ಅವ್ರ ಜೊತೆಗೆ ಇರಬೇಕು. ಆತಿಥ್ಯ ಅಂದ್ರೆ ಏನಂತ ತಿಳ್ಕೊಂಡ್ರಿ? ಹಾಗಾಗಿ ಕೃಷಿ ಬಗ್ಗೆ ಕಾಳಜಿ ಕಡಿಮೆ ಆಗ್ತದೆ. ನಾನು ಹೇಳೋದು ಈಗ ಬೇರೆಯವರು ಉದ್ಯೋಗ ಮಾಡಬೇಕಿದ್ರೆ ಹೇಗೆ ಟೈಮ್ ಇಟ್ಟುಕೊಂಡು ಬೆಳಿಗ್ಗೆ 8 ಗಂಟೆ ಆಫೀಸ್ ಹೋಗಿ 8 ಗಂಟೆ ಹೋಗಿರ್ತಾರೆ, ಹಾಗೆ ನಾವು ರೈತರು ಸಹಿತ ಏನೇ ಸಂಬಂಧ ಇಲ್ಲ, ಮಳೆ ಇರಲಿ, ಗಾಳಿ ಇರಲಿ, ಬಿಸಿಲು ಇರಲಿ, ಏನೇ ಇರಲಿ, ಆ ಸಂದರ್ಭದಲ್ಲಿ ನಮ್ಮ ತೋಟ ಗದ್ದೆಯಲ್ಲಿ ನಾವು ಇರಬೇಕು. ಅದೇ ನಮ್ಮ ಬಳಗದವರನ್ನ ಕರ್ಕೊಂಡು ಹೋಗ್ಬಿಡೋದು ಅಂದ್ರೆ ಮಾತ್ರ ನಾವು ಈ ಕೃಷಿ ಮತ್ತು ತೋಟಗಾರಿಕೆಯಲ್ಲಿ ಒಳ್ಳೆ ಫಲಿತಾಂಶ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ರೈತರು ಹೊಲದಲ್ಲಿ ತೋಟದಲ್ಲಿ ಇರಬೇಕು ಬಂಧುಗಳನ್ನು ಕೂಡ ನೀವು ಅಲ್ಲೇ ಕರ್ಕೊಂಡು ಹೋಗಿ ಅವರು ಕೂಡ ನೋಡಿ ಖುಷಿ ಪಡ್ತಾರೆ, ತಮ್ಗೆ ಸ್ವಲ್ಪ ಅಲ್ಪ ನೆರವಿಗೂ ಬರ್ತಾರೆ. ತುಂಬಾ ಸಂತೋಷ. ಡಾಕ್ಟರ್ ಮಂಜುನಾಥ್ ಹೆಗಡೆಯವರೇ, ಆಕಾಶವಾಣಿ ಬೆಂಗಳೂರಿಗೆ ಬಂದು ಪ್ರಸ್ತುತ ಸಸಿ ಮಡಿ ತಯಾರಿಕೆ ಅಥವಾ ಪ್ಲಾಸ್ಟಿಕ್ ಟ್ರೇದಲ್ಲಿ ಈ ಒಂದು ತರಕಾರಿ ಸಸ್ಯಗಳು ಮತ್ತು ಬೇರೆ ಬೇರೆ ಸಸ್ಯಗಳನ್ನು ಬೆಳೆಸಿ ಮಾರೋದ್ರಿಂದ ಯಾವ ಥರ ತಾವು ಉಪಕಸಬನ್ನು ಕಂಡುಕೊಂಡು ಪ್ರಯೋಜನವನ್ನು ಪಡ್ಕೊಳ್ಬಹುದು, ಉದ್ಯೋಗ ಇಲ್ಲ ಅನ್ನೋರಿಗೆ ತಾವೇ ಒಂದು ಉದ್ಯೋಗ ಕೊಡುವಷ್ಟು ಇಲ್ಲಿ ಆ ಒಂದು ಸಾಮರ್ಥ್ಯ ಬರ್ತದೆ. ಈ ಎಲ್ಲ ವಿಷಯ ಕುರಿತು ನಮ್ಮ ರೈತರಿಗೆ ತುಂಬ ಮಹತ್ವವಾದ ಮಾಹಿತಿಯನ್ನು ತಿಳಿಸ್ಕೊಟ್ರಿ, ತಮಗೆ ತುಂಬ ತುಂಬ ಧನ್ಯವಾದಗಳು. ಕೆಲವು ರೈತರು ಇರ್ತಾರೆ, ಡಾಕ್ಟರ್ ಮಂಜುನಾಥ್ ಹೆಗಡೆಯವರ ಅನುಭವ ಇನ್ನೊಂದು ಸಾರಿ ನಾವು ಕೇಳಬೇಕಂತಿರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ತಿಳಿಸ್ಕೊಡಿ. 94 83 36 27 58. ಮಂಜುನಾಥ್ ಹೆಗಡೆಯವರೆ, ಇನ್ನೊಮ್ಮೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಉಪಕಸುಬಾಗಿ ತರಕಾರಿ ಸಸ್ಯಗಳ ಕೃಷಿ ಕುರಿತು ಮಂಜುನಾಥ್ ಪಿ ಹೆಗಡೆ ಅವರೊಂದಿಗೆ ಸಂದರ್ಶನವನ್ನು ಕೇಳುತ್ತಿದ್ದರೆ. ಇವರನ್ನು ಸಂದರ್ಶಿಸಿದವರು ತಿಮ್ಮಪ್ಪ ಎಚ್ ಗೌಡ. ಕೃಷಿರಂಗ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ತಿಪಟೂರು ತಾಲೂಕು ಕೋಟೆನಾಯಕನಹಳ್ಳಿಯ ಶಶಿಕಲಾ ಮತ್ತು ಸಂಗಡಗರಿಂದ ಭಜನೆ ಪದ. ಕಣ್ಣಿಗೆ ಕಾಣದ ನಮ್ಮೂರು ಬಹು ಬಣ್ಣಗಳಾಗದು ಲಿಂಗವೆಂಬ